ಆಕಾಶವಾಣಿಯಲ್ಲಿ 9:02 101.3 ಎಫ್ಎಂ ರೇನ್ಬೋದಲ್ಲಿ ಪ್ರಸಾರ ಸುಮೇಧ ಸೌಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರತರ ರೈತ ಬಾಂಧವರ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಅನುಭವವನ್ನು ಕುರಿತು ತಿಕೋಟ ತಾಲೂಕು ರತ್ನಾಪುರ ಗ್ರಾಮದ ಬಸವರಾಜ ರಾಣಗಟ್ಟಿ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸರೋಳಿ. ಆರಂಭದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಸಂದರ್ಶನ ಬಿತ್ತರಗೊಳ್ಳುವುದು. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಹಿಂದೆ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ ಮಾರ್ಚ್ 24 ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827. ಎಲ್ಐಸಿ ಪ್ರತಿ ಕ್ಷಣ ನಿಮ್ಮೊಂದಿಗೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾಯಿ ಸಾಹಬ್, ಮೈ ಆಪ್ಸೆ 10 ಮೀಟರ್ ಬಿಜಲಿ ಕಾ ತಾರ ಲೆ ಗಯಾ ಥಾ, ಪರ್ ವೋ ತೋ ಕಮ್ ಹೈ. ದರಸಲಿ ಯೇ 10 ಗಜ್ ತಾರ ಹೈ, ಹಮಾರೇ ಯಹಾಂ ಗಜ್ ಹೀ ಚಲ್ತಾ ಹೈ. ಪರ್ ಮೈನೇ 10 ಮೀಟರ್ ಮಾಂಗಾ ಥಾ. ತಾರ ಕಿ ಕಂಪನಿ ಕಿ ಪ್ಯಾಕಿಂಗ್ ಭೀ ಮೀಟರ್ ಮೇ ಹೋತಿ ಹೈ, ಫಿರ್ ಆಪ್ ಗಜ್ ಮೇ ಕ್ಯೂ ಮಾಪ್ತೇ ಹೈ ವೋ ಭೀ ಬಿನಾ ಬತಾಯೇ? ಯೇ ತೋ ಧೋಖಾ ಧಡಿ ಹೈ. सही मापतोल के साथ वस्तु खरीदना आपका अधिकार है। अगर कोई विक्रेता गलत मापतोल कर रहा हो तो उसकी धोखाधड़ी की शिकायत कीजिए। ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ತಿಕೋಟಾ ತಾಲೂಕು ರತ್ನಾಪುರ ಗ್ರಾಮದ ಬಸವರಾಜ ರಾಣಗಟ್ಟಿಯವರ ತೋಟದೊಳಗಿದ್ದೀವಿ. ರಾಣಗಟ್ಟಿಯವರ ತೋಟದ ವಿಶೇಷತೆ ಏನು ಅಂತಂದ್ರೆ, ಅವರು ಒಬ್ಬ ಪ್ರಗತಿಪರ ರೈತರಾಗಿ ಅನುಭವಗಳನ್ನು ಇಟ್ಕೊಂಡು ಅವರು ಇವತ್ತಿನ ದಿವಸ ಒಂದು ಹೊಸ ಬೆಳೆಯನ್ನು ವಿಜಯಪುರ ಜಿಲ್ಲೆಗೆ ಪರಿಚಯಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವಂಗೆ ತಾವು ಮಾರ್ಕೆಟ್ನೊಳಗೆ ನೋಡ್ತಾ ಇದ್ದೀರಿ, ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದು ಬರ್ತಾ ಇದೆ ಇತ್ತೀಚಿನ ದಿವಸದೊಳಗೆ. ಅದನ್ನು ಮೊದಲು ಅಧ್ಯಯನ ಮಾಡಿ ತಮ್ಮ ಹೊಲದೊಳಗೆ ಅದನ್ನು ಬೆಳೆದು ಸದ್ಯಕ್ಕೆ ಇತರರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಅವರ ಅನುಭವ ಸಾಕಷ್ಟಿದೆ. ಅವರು ಯಾವ ರೀತಿ ಡ್ರ್ಯಾಗನ್ ಹಣ್ಣುಗಳನ್ನು ವಿಜಯಪುರ ಜಿಲ್ಲೆಗೆ ತಂದರು, ಯಾಕೆ ತಂದರು, ಅವರ ಉದ್ದೇಶ ಏನಿತ್ತು, ಮತ್ತು ಯಾವ ರೀತಿ ಅವರಿಗೆ ಈ ಹಣ್ಣಿನಿಂದ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ನಮಸ್ಕಾರ ಬಸವರಾಜ ರಾಣಗಟ್ಟಿ ಅವರು. ಸರ್ ನಮಸ್ತೆ. ಸರ, ನಾವು ಬಸವರಾಜ ರಾಣಗಟ್ಟಿ ಅಂತೇಳಿ, ನಮ್ಮ ಊರು ರತ್ನಾಪುರ ತಾಲೂಕು ತಿಕೋಟ ಜಿಲ್ಲಾ ಬಿಜಾಪುರದವ್ರು. ನಾವು ಈಗಾಗಲೇ ನೌಕರಿ ಮಾಡ್ಕೋತ ಹುಟ್ಟ ನಾವು ಅಗ್ರಿಕಲ್ಚರ್ದಾಗ ಮಾಡ್ಕೋತ ಬಂದಿವ್ರಿ. ನೌಕರಿ ಅಥವಾ ಅಗ್ರಿಕಲ್ಚರ್ ಎರಡು ಮಾಡ್ಕೋತ ಬಂದಿದ್ದೀವಿ. ದ್ರಾಕ್ಷಿ, ದಾಳಿಂಬೆ, ಬಾರಿ ಗಿಡ ಮಾಡಿ ನಾವು ಅಲ್ಲಿ ಸಾಕಷ್ಟು ನುಕ್ಸಾನಾಗಿ ಒಂದು 30 ಲಕ್ಷದಾನ ಲಾಸೂ ಆಗಿದ್ದೀವಿ. ಸರ್ವಿಸಿನಾಗ ಸೆಟ್ ಆಗಲಿಲ್ಲ. ಈಗ ಇದ್ರ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಗೋಂದಳವಾಡಿ ಒಳಗೆ ನಮ್ಮ ಮಹಾರಾಷ್ಟ್ರದೊಳಗೆ ಜತ್ ತಾಲೂಕದ ಬಾಬಾ ಸಾಹೇಬ ಒಬ್ಬ ದೋಸ್ತ ಇದ್ರಿ ಅವರು. ಅವರು ನಮಗೆ ಇದ್ರ ಡ್ರ್ಯಾಗನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು. ಅವರು ಇದು ಒಂದು ಸ್ವಲ್ಪ ಕಿವ್ಯಾಗ ಹಾಕಿಕೊಡ್ಲೆ ನಾವು ಒಂದು ವರ್ಷದೊಳಗೆ ಒಂದು 4-5 ಫಡ ಸಿಕ್ಕರು ಆ ಟೈಮ್ದಾಗ 5 ವರ್ಷದಿಂದ. ಆ 4-5 ಫಡದೊಳಗೆ ನಾವು ತಿರುಗಾಡಿ ಅದ್ರ ಬಗ್ಗೆ ಮಾಹಿತಿ ತೊಗೊಂಡ ನಮ್ಮಲ್ಲಿ ಬೆಳಿಲಕ್ಕೆ ಬರ್ತೈತೆ ಅನ್ನೋದು ನಾವು ಪೂರಾ 100 ಕ್ಕೆ 100 ಮನವರಿಕೆ ಆತ್ರಿ. ನಮ್ಮದು ನೀರು ಒಟ್ಟೆ 1/2 ಇಂಚ್ ನೀರು ಬೋರಿಂದ, 400 ಫೂಟ್ ಬೋರ್ ಅದ. 1/2 ಇಂಚ್ ನೀರನ್ನ ನಾವು ಬೇರೆ ಬೆಳಿಲಕ್ಕೆ ನಮ್ಗೆ ಏನೋ ಆಗಲ್ಕೈ ನಾವು ಸುಮ್ಮ ಕೂತಿದ್ದೀವಿ ಅಂತ. ಈ ಡ್ರ್ಯಾಗನ್ ಮಾಹಿತಿ ಅವ್ರು ಒಂದು ಸ್ವಲ್ಪ ಕೊಟ್ಟಕೂಡಲೇ 1/2 ಇಂಚ್ನಾಗ ನಾವು ಡ್ರ್ಯಾಗನ್ ಬೆಳಿತೀವಿ ಅನ್ನೋದು ಸಂಪೂರ್ಣ ಅವ್ರ ಕಡೆದು ಮಾಹಿತಿ ಸಿಕ್ತು. ಮುಂದೆ ನಾವು ಅಲ್ಲಿ ಪುನಃ 2 ಎಕರೆ ಒಳಗೆ ಡ್ರ್ಯಾಗನ್ ಜಮೀನು ಅಷ್ಟೇ ಇತ್ತು. ಆ ಡ್ರ್ಯಾಗನ್ 1/2 ಇಂಚ್ ನೀರಿನೊಳಗೆ ಪುನಃ 2 ಎಕರೆ ನಾವು ಬೆಳೆಯಲಿಕ್ಕೆ ಚಾಲು ಮಾಡೀವಿ ರೀ. ಈಗ 5 ವರ್ಷ ಆತು ರೀ ಈಗ ನಾವು ಬೆಳೆಯಲಕ್ಕತ್ತಿ. ಇದ್ರೊಳಗೆ ಒಂದು ವೈಟ್ ಬರ್ತದೆ, ಒಂದು ಕೆಂಪು ಬರ್ತದೆ, ಈಗ ಜಂಬು ರೆಡ್ ಅಂದು ಬಂದದ ರೀ. ಹಿಂಗಾಗಿ ನಾವು ವೈಟ ನಾರ್ಮಲ್ ರೆಡ್ ಹಚ್ಚಿದ್ವಿ. ಆ ಹಚ್ಚೋದ್ರಿಂದ ನಮ್ಗೆ ಏನೇನು ಅನುಕೂಲಗಳು ಅಂದ್ರೆ ಸಾಕಷ್ಟು ಅನುಕೂಲ ಆಗ್ಯದ ರೀ. ಇದಕ್ಕೆ ಲೇಬರ್ ಕಡಿಮೆ ಆಗ್ತದ, ನೀರು ಕಡಿಮೆ ಆಗ್ತಾವ ರೀ, ಮತ್ತು ಆ ರೋಗ ರುಜಿನಗಳನ್ನು 99% ರೋಗನೇ ಇಲ್ಲರಿ ಇದು ಕೊಟ್ಟೆ. 100% ಅಂದರೂ ಅಡ್ಡಿಲ್ಲ ರೋಗ ಇಲ್ಲ. ಸ್ವಲ್ಪ ಸ್ವಲ್ಪ ಕೀಟನಾಶಕ ಯಾವ್ಯಾವ ಸ್ವಲ್ಪ ಕೊಳೆ ರೋಗ ಬರ್ತದೆ ಅಟ್ಟ ಆಳೆನ ಮ್ಯಾಗ ನಾವು ಮೇಂಟೈನ್ ಮಾಡ್ಕೊತೀವಿ. ಮನ್ಯಾಗ ನಾವ್ರ ಹೆಣ್ಮಕ್ಳು ಅಷ್ಟು ನೀರು ಬಿಡ್ತಾರೆ. ಹಿಂಗಾಗಿ ನಮ್ಗೆ ಇದು ಡ್ರ್ಯಾಗನ್ ನಮ್ಗೆ ಭಾಳ ಸಂತೋಷ ಕೊಟ್ಟದ. ಆರ್ಥಿಕ ಪರಿಸ್ಥಿತಿನ ಭಾಳ ಸುಧಾರಣೆ ಮಾಡಿದ್ರಿ. ಇದಕ್ಕಿಂತ ವರ್ಷನೊಳಗೊಂದು 10 ಹಿಡ್ಕೊಂಡು 12 ಸಲ ಇದು ಕಾಯಿ ಆಗ್ತದ್ರಿ ಸರ್. ವರ್ಷದೊಳಗೆ 12 ಹಿಡ್ಕೊಂಡು 14 ಸಲ ಕಾಯಿ ಆಗ್ತದೆ. 15-20 ದಿವಸ ಕಮ್ಮಿ ಕಾಯಿ ಆಗ್ತದೆ, ಹೂ ಬಿಡ್ತದೆ. ಈ ಹೂವಾಗಿ 1.5 ತಿಂಗಳದಾಗ ಹಣ್ಣು ಆಗ್ತದೆ 4-5 ದಿವಸಿಗೆ ಅಂತ. ಮಾರ್ಕೆಟ್ ಇದಕ್ಕೆ ರಗಡು ಚಲೋ ಅದ್ರಿ ಸರ್ ಸಾಕಷ್ಟಿಗೆ. ಈ ನಿಲಾವದವ್ರು ಬಿಜಾಪುರ, ಬೆಳಗಾವ, ಕೋಲಾಪುರ, ಸಾಂಗ್ಲಿ, ಪುನಃ ಮಹಾರಾಷ್ಟ್ರ ತನಕ ಎಲ್ಲ 100 ಜಿಲ್ಲಾದಾಗ ನಿಲಾವದವ್ರಿ. ಈಗ ಅಲ್ಲಿ ಹೋಸಲ ಹಿಡ್ಕೊಂಡು ದ್ರಾಕ್ಷಿ, ದಾಳಿಂಬೆ ತುಂಬಾರು ತೋಟದಾಗ ಬಂದು ಒಯ್ಲತ್ತಾರ್ರಿ. ಮಾರ್ಕೆಟ್ದು ಭಾಳ ಸಮಸ್ಯೆಗಳು ಬಂದಾರ ನನಗೆ ಮಾಹಿತಿ ಕೇಳ್ತಿರ್ತಾರೆ. ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ ಅಂತೇಳಿ. ಮಾರ್ಕೆಟ್ ಅದು ಸಾಕಷ್ಟು ಅದು ಮಾರ್ಕೆಟ್. ಈ ಜಂಬು ರೆಡ್ ಮಾಡ್ರಿ ಅಂದ್ರೆ ಈ ನಮ್ಮ ನಾರ್ಮಲ್ ರೆಡ್ ಬೆಳೆದಕ್ಕಿಂತ 3 ಪಟ್ಟು ಇನ್ಕಮ್ ಹೆಚ್ಚು ತೋಲಾತ್ತಾರ್ರಿ. ಅದ್ರದ್ದು ಮಾಹಿತಿ ತೊಗೊಂಬಂದಿರಿ ನಾವು. ಹಿಂಗಾಗಿ ನಾವು ವೈಟ್ ತೆಗೆದೀಗ ಜಂಬು ರೆಡ್ ಮಾಡಿ ಸರ್. ಈಗ ನೆಕ್ಸ್ಟ್ ಜೂನ್ಗೆ ನಮ್ಮದು ಜಂಬು ರೆಡ್ ಚಾಲು ಆಗ್ತದೆ. ಈ ಡ್ರ್ಯಾಗನ್ ಬೆಳಿಲಕ್ಕ ಅಗದಿ ಸೂಕ್ತ ಭಾಳ ಅದ್ರಿ. ಭಾಳ ಆರಾಮ್ ಬೆಳಿಬೋದು, ಸ್ವಲ್ಪ ಸ್ವಲ್ಪ ದಗದ. ಸೊ ಕಸ ತಕ್ಕೊಳ್ಳೋದು, ನೀರು ಬಿಡೋದು, ಯಾವಾಗ ಸ್ಪ್ರೇ ಮಾಡೋದು ಇಷ್ಟೇ ಅದ್ರೆ ನಮಗೆ ಅನುಕೂಲ ಆದಾಗ ಮಾಡ್ರೆ ನಡೀತದ್ರಿ. ಇದಕ್ಕೆ ಇದೇ ದಿವಸ ಇಂದ ದಿವಸ ಹಿಂಗೇನಿಲ್ಲ. ಈಗ ನಾವು ನೌಕರಿ ಮಾಡ್ಕೋತ ಇದ್ರೊಳಗೆ ನಮ್ಗೆ ವರ್ಷ ಆದಾಯ ಡಬಲ್ ಹಾಕೋತ ಹೊಂಟದ್ರಿ. 1 ಎಕರೆದಾಗ ಫಸ್ಟಿಗೆ ನಾವು 1 ಲಕ್ಷ ಬೆಳೆದೀವಿ, 2ನೇ ವರ್ಷ 3 ಲಕ್ಷ ಬೆಳೆದೀವಿ, 3ನೇ ವರ್ಷ 6 ಲಕ್ಷ ಬೆಳೆದೀವಿ. ಈ ವರ್ಷ ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಆಗ್ತದ್ರಿ ನಮಗೆ 1 ಎಕರೆದಾಗ. ಮತ್ತು ಇನ್ನುಳಿದ ಬೆಳೆ ನೋಡ್ರೆ ಇದರಂಥ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಬೆಳೆ ಬೆಳೆನ ನಾನು ಕಾಣಿಸಿಲ್ಲ. ನಾನು ಈಗ ಹುಟ್ಟ ನಾವು ಅಗ್ರಿಕಲ್ಚರ್ ಬಂದ ಮಾಡ್ಕೋತ ಬಂದವ್ರದೀವಿ. ಅಷ್ಟು ಸರಳ ಐತ್ರಿ ಡ್ರ್ಯಾಗನ್. ಇದ್ರ ಸದ್ದ ಇದ್ರ ಮಾಹಿತಿ ತೊಗೊಂಡು ಮಾಡ್ರೆ ಇದು ಭಾಳ ರೈತರಿಗೆ ಭಾಳ ಕೈ ಹಿಡಿತದೆ. ಇದು ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಂಡು ಆಗ್ತತಿ. ಈಗ ನಾವು ಇದು ನೌಕರಿ ಮಾಡ್ಕೋತ ಮಾಡೋ ನಮಗೆ 100-200% ನಮಗೆ ಇದ್ರಾಗ ಸಫಿಷಿಯಂಟ್ ಸಂತೋಷ ಆಗ್ಯದ. ಆ ಪದ್ಧತಿ ಒಳಗೆ ನಮಗೆ ಆದಾಯ ಬರಲಾಗೈತಿ. ಮತ್ತು ಹೆಚ್ಚಿಂದ ಏನು ಟೆನ್ಷನ ರೋಗ ರುಜಿನ ಅವು ಇವು ಏನೂ ತೊಂದರೆ ಇಲ್ಲ. ಈ ಪದ್ಧತಿ ಒಳಗೆ ನೀವು ಯಾವುದೇ ರೈತರ ನೀವು ಮಾಡಿರಿ ಸಾಕಷ್ಟು ನಿಮ್ಗೆ ಆರ್ಥಿಕ ಪರ ಸುಧಾರಣೆ ಆಗ್ತೈತಿ, ಬೆಳಿಲಕ್ಕೂ ಸರಳ ಐತಿ, ಮಾರ್ಕೆಟು ಸರಳ ಭಾಳ ಆಲೈತೆ ಅವ್ರೀಗ, ನೆಲವು ಅದಾವು ಮತ್ತು ಮೇಲಾಗಿ ಒಯ್ಲಾಯ್ತಾರ ರೀ, ದಾಳಿಂಬ್ರಿ ದ್ರಾಕ್ಷಿ ತುಂಬವ್ರು ಹೈದರಾಬಾದ್ ಪುಣೆ ಬಾಂಬೆ ಬೆಂಗಳೂರದವ್ರು ತೋಟಕ್ಕೆ ಬಂದಾಗ ಕಟ್ ಮಾಡ್ಕೊಂಡು ಹೋಗ್ಲಾಯ್ತಾರ ರೀ. ಹೀಗಾಗಿ ಇದನ್ನು ಮಾಡೋದ್ರಿಂದ ಚಲೋ ಅದ. ಈಗ ಬರೀ ಒಂದು ಅರ್ಧ ಇಂಚಿನಾಗ ನಾವು ಇಷ್ಟು ಬೆಳ್ಕೊಂಡಿವಿ, ಒಂದು ಇಂಚ್ ನೀರು ಇತ್ತು ಅಂದ್ರೆ ನಾವು 4 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳ್ಯಾಕೆ ಬರ್ತದೆ ರೀ. ಈಗ ನಮ್ಮ ಅನುಭವ ನಾವು ನೋಡ್ಕೋತ ಹೋದೀವಿ ರೀ, ಬೇರೆ ಬೇರೆ ಪಡ್ಕೆ ಹೋಗಿ ಇದ್ರ ಬಗ್ಗೆ ಮತ್ತೆ ಮಾಹಿತಿ ತೊಗೋತೀವಿ, ಅವ್ರ ಕಡೆ ಮಾಹಿತಿ ಇದು ವಿಚಾರಗಳು ತೊಗೊಂಬರ್ತೀವಿ, ನಮ್ಮಲ್ಲಿದ್ದ ವಿಚಾರ ಅವ್ರಿಗೆ ಹೇಳ್ತೀವಿ. ಹೀಗಾಗಿ ಒಂದು ಇಂಚಿನೊಳಗೆ ನಾವು 4 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳ್ಯಾಕೆ ಬರ್ತದೆ. ಅಂದರೆ ನೀರಿಂದ ಅಷ್ಟು ಕಡಿಮೆ ಪ್ರಮಾಣದಾಗ ನೀರು ಹತ್ತದ ರೀ. ಇದು ಎಲ್ಲ ಬೆಳೆಗೆ ಬ್ಯಾಸಿ ಒಳಗೆ ನೀರು ಹಚ್ಚತ್ತವ ರೀ, ಇದು ಬ್ಯಾಸಿ ಒಳಗೆ ಕಡಿಮೆ ನೀರು ಹತ್ತದ ರೀ. ಈಗ ನಾವು 3 ದಿವಸಕ್ಕೊಮ್ಮೆ ಒಂದು 4 ದಿವಸಕ್ಕೊಮ್ಮೆ ಒಂದು ತಾಸು ನೀರು ಹಚ್ತೀವಿ ಬಿಡ್ತೀವಿ, ಬ್ಯಾಸಿ ಒಳಗೆ 8 ದಿವಸ 10 ದಿವಸ 15 ದಿವಸಕ್ಕೊಮ್ಮೆ ನೀರು ಬಿಟ್ಟರು ಇದಕ್ಕೆ ಸಾಕು ರೀ. ಹ್ಯಾಂಗೆ ಬಿಸಿಲು ಹೆಚ್ಚಾಕತ್ತೆ ನೀರು ಹಂಗೆ ಕಡಿಮೆ ಅದ ರೀ. ಹಿಂಗಾಗಿ ಅಲ್ಲಿ ಉಳಿತಾಯ ಐತಿ, ಮತ್ತು ಲೇಬರ್ಗಳು ಕಡಿಮೆ ಹತ್ತಾರೆ ಅಲ್ಲಿ ಉಳಿತಾಯ ಐತಿ, ರೋಗಿಂದ ಅನ್ಕ ಒಟ್ಟೆ ಟೆನ್ಷನ್ ಇಲ್ಲ. ಹಿಂಗಾಗಿ ಇದು ರೈತರಿಗೆ ಅಂತಲೇ ಭಾಳ ಒಳ್ಳೆಯ ಆದಾಯ ಕೊಡ್ತದೆ ರೀ ಇದು. ಹಿಂಗಾಗಿ ಯಾವುದೇ ರೈತರು ಇದನ್ನು ಮಾಡೋಕೆ 100 ಕ್ಕೆ 100 ನೀವು ಮನಸ್ಸು ಮಾಡಿರಿ, ಇದಕ್ಕೆ ಏನಾರು ನಿಮ್ಮ ಮಾಹಿತಿ ಬೇಕಾದ್ರೆ ಮಾಹಿತಿ ಕೇಳಿರಿ, ನಾವು ಹೇಳ್ತೀವಿ ನಮ್ಮ ಕಡೆ ಎಷ್ಟು ಅನುಭವ ಐತೆ ಅಷ್ಟ. ನೀವು ಯಾವುದೇ ರೈತರು ಅಂತಲೇ ಮಾಡೋಕೆ ನೀವು ತಯಾರಾದ್ರಿ ಅಂದ್ರೆ ನಾವು ನಿಮಗೆಲ್ಲ ಸಾಥ ನಿಮಗೆಲ್ಲ ಮಾಹಿತಿ ಕೊಟ್ಕೋತಿರ್ತೀರಿ ಸರ್. ಭಾಳ ಸಂತೋಷ ಆಗ್ತದೆ ರಾಣಗಟ್ಟಿಯವರೇ, ತಾವು ಬೆಳೆದಂಥ ಬೆಳೆಯನ್ನು ನೋಡಿದ್ರೆ, ಮತ್ತು ಯಾಕಂದರೆ ಹೊಸ ಪ್ರಯೋಗವನ್ನು ತಾವು 5 ವರ್ಷಗಳ ಹಿಂದೆ ಮಾಡಿದ್ರಿ. ರೈತ ಬಂದವ್ರಿ, ಒಂದು ಗಮನಿಸಬೇಕು, ಇಲ್ಲಿ ರಾಣಗಟ್ಟಿಯವರು ಹೇಳಿದ್ರು ಈ ಬೆಳೆಗೆ ನೀರು ಭಾಳ ಕಡಿಮೆ ಬೇಕಾಗ್ತದೆ, ಬಿಸಿಲು ಹೆಚ್ಚಾದಂಗೆ ಮತ್ತೆ ಒಳ್ಳೆ ಬೆಳವಣಿಗೆ ಆಗ್ತದೆ ಅನ್ನುವಂಥ ಮಾತು. ಶಾಸ್ತ್ರೀಯವಾಗಿ ಹೇಳಬೇಕು ಅಂತಂದರೆ ಈ ಡ್ರ್ಯಾಗನ್ ಹಣ್ಣು ಏನದ, ಇದು ಕಳ್ಳಿ ಜಾತಿಗೆ ಸೇರಿದಂಥ ಒಂದು ಬೆಳೆ. ಕಳ್ಳಿಗಳು ಎಲ್ಲಿ ಬೆಳೀತಾವೆ ನಿಮಗೂ ಗೊತ್ತೇ ಅದ, ಎಂಥ ಬರಡು ಜಮೀನೊಳಗೆ ಬೆಳೀತದ. ಸಾಮಾನ್ಯವಾಗಿ ಈ ಬೆಳೆ ಏನದ, ಕಳ್ಳಿಗಳು ಅದು ಬೆಳೆಯುವಂಥದ್ದು ಮರುಭೂಮಿ ಒಳಗೆ ಬೆಳೀತಾವೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ನೀರಿನ ಆಸರೆ ಭಾಳಷ್ಟು ಕಡಿಮೆ ಇರ್ತದೆ, ಅಂಥದ್ರಲ್ಲಿ ಸಹಿತ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆಯುವಂಥದ್ದು ಆ ಒಂದು ಬೆಳೆ ಏನದ ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಬಂದಿದೆ. ಅದು ಕೂಡ ಅಗದಿ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಅದಕ್ಕೆ ಎಲ್ಲಿ ನೀರು ಕಡಿಮೆ ಅದ ಅಲ್ಲಿ ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳಿಬಹುದು ಅಂಥೇಳಿ ರಾಣಗಟ್ಟಿಯವರು ಹೇಳ್ತಾ ಇದ್ದಾರೆ. ಒಂದು ವಿಚಾರ ರಾಣಗಟ್ಟಿಯವರೇ, ಈಗ ನೀವು ಶುರು ಮಾಡುವಂಥ ಸಂದರ್ಭದೊಳಗೆ ದ್ರಾಕ್ಷಿ ನಿಮಗೆ ಭಾಳ ತೊಂದರೆ ಅನ್ನಿಸ್ತು, ದಾಳಿಂಬೆ ಭಾಳ ತೊಂದರೆ ಅನ್ನಿಸ್ತು, ಭಾಳ ಕಷ್ಟದಾಯಕ ಶ್ರಮದಾಯಕ ಖರ್ಚು ಹೆಚ್ಚು, ಅಂಥ ಸಂದರ್ಭದೊಳಗೆ ಈ ಒಂದು ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಭಾಳಷ್ಟು ಮಾಹಿತಿ ಇರಲಿಲ್ಲ, ಮಾರ್ಕೆಟ್ ಇರಲಿಲ್ಲ ಆ ಟೈಮ್ನೊಳಗೆ, ಆ ಸಂದರ್ಭದೊಳಗೆ ನೀವು ಈ ಒಂದು ರಿಸ್ಕನ್ನು ಹೆಂಗೆ ತೊಗೊಂಡ್ರಿ ಅಂತ? ಸರ್, ಇದನ್ನು ನಾವು ಆಲ್ರೆಡಿ ಮಹಾರಾಷ್ಟ್ರದಾಗ ಒಂದು 4-5 ತೋಟದಾಗ ತಿರುಗಾಡ್ದಾಗ ರೀ, ಅವರು ಮಾಹಿತಿ ಕೊಟ್ಟಿರೋರು ನಮಗೆ. ಇಲ್ಲಿ ಸಾಂಗ್ಲಿ ಕೋಲ್ಹಾಪುರ ಪುಣೆ ಬೆಂಗಳೂರು ಬಾಂಬೆದಾಗ ನೆಲ ಆಗ್ತಾವೆ ಅಂತೇಳಿ ಮಾಹಿತಿ ಕೊಟ್ಟರು. ಆ ಮಾಹಿತಿ ಒಳಗೆ ನಾವು ಅಲ್ಲಿ ಸೇಲ್ ಮಾಡಬೇಕು ಉದ್ದೇಶ ಇಟ್ಕೊಂಡು ನಾವು ಡ್ರ್ಯಾಗನ್ ಫ್ರೂಟ್ ಹಚ್ಚಬೇಕಾಗಿತ್ತು, ಹಚ್ಚೇ ಬಿಟ್ಟಿವ್ರಿ ನಾವು. ಅಂದ್ರೆ ಅಗದೇ ನಾವು ಕಡಿಮೆ ನೀರಿನೊಳಗೆ ಯಾವುದು ಬೆಳೆಯಕ್ಕೆ ಬರುದಿಲ್ಲ ಅನ್ನೋದು ಗುರ್ತಾಗೆ ನಾವು ಗಪ್ ಕೂತಿದ್ವಿ. ಈ ಡ್ರ್ಯಾಗನ್ ಬರ್ತೈತಿ ಅನ್ನೋ ನಮ್ಮ ಮಾಹಿತಿ ಸಿಕ್ಕಮ್ಯಾಗ ನಾವು ಅಲ್ಲಿ ತನಕ ಹೋಗ್ಲಕ್ಕೆ ಏನು ತೊಂದರೆ ಇಲ್ಲ. ದುಡ್ಡು ಸಿಗ್ತೈತಿ ಅಂದ್ರೆ ನಾವು ಏನಾದರೂ ಮಾಡೋಕ್ಕೆ ಅನುಕೂಲ ಆಗ್ತದೆ ರೀ, ದುಡ್ಡು ಬರ್ತಿತ್ತು ಅಂದ್ರೆ ಯಾವುದೇ ಖುಷಿ ಇರ್ತದೆ. ಆ ಖುಷಿ ಸಲುವಾಗಿ ನಾವು ಅದಕ್ಕೆ ಮಾಹಿತಿ ತೊಗೊಂಡು ನಾವು ಇದನ್ನ ಡ್ರ್ಯಾಗನ್ ಅರ್ಧ ಇಂಚಿನೊಳಗೆ ನಾವು ಬೆಳೆಯೋಕೆ ಇಷ್ಟು ದೊಡ್ಡ ಪ್ರಮಾಣದಾಗ ಇನ್ಕಮ್ ತೊಗೋತೀವಿ ಅಂದ್ರೆ ನಾವು ಭಾಳ ಖುಷಿಯಿಂದ ಮಾಡಿದ್ವಿ. ಈ ಮಾರ್ಕೆಟ್ದ ಅಲ್ಲಿ ಐತೆ ಅಂತ ಗುರ್ತಾದ ಮ್ಯಾಗ ಅಲ್ಲಿದ್ರ ಮ್ಯಾಗ ಮಾಡಿದ್ವಿ. ಈಗಾಗಲೇ ಈಗ ಬಿಜಾಪುರದಾಗ ನಿಲ ಅದಾವ್ರಿ ಸರ್, ಮತ್ತು ಮೇಲಾಗಿ ಈಗ ಓದು ಸಲ ಹಿಡ್ಕೊಂಡ್ರಿ ತೋಟಕ್ಕೆ ಬರ್ಲತ್ತಾರ ಸರ್ ಪಾರ್ಟಿಗಳು, 2 ಟನ್ 8 ಟನ್ 10 ಕ್ವಿಂಟಲ್ 5 ಕ್ವಿಂಟಲ್ 4 ಟನ್ ಹಿಂಗೆ ಕಾಯಿ ಕೇಳ್ತಾರೆ ಸರ್, ಫೋನ್ ಹಚ್ಚಿ ಕೇಳಿ ಕೇಳಿ ಬರ್ತಾರೆ. ಹೈದರಾಬಾದವ್ರು ಬರ್ತಾರೆ, ಬೆಂಗಳೂರವ್ರು ಫೋನ್ ಹಚ್ತಾರೆ ರೀ, ಚೆನ್ನೈದವ್ರು ಹಚ್ತಾರೆ, ಬಾಂಬೆದವ್ರು ಹಚ್ತಾರೆ, ಮತ್ತು ಇವು ದಾಳಿಂಬ್ರಿ ತುಂಬವರು ದ್ರಾಕ್ಷಿ ತುಂಬವರು ಅವರು ಹಚ್ತಿರ್ತಾರೆ. ಈ ಮಾರ್ಕೆಟ್ ಭಾಳ ಸರಳ ಐತ್ರಿ ಮೊದಲಿನಕಿಂತ. ಅವ್ರ ಮಾಹಿತಿ ಮ್ಯಾಗ ನಾವು ಮಹಾರಾಷ್ಟ್ರ ಮಾರಬೇಕಂತ ಹೆಚ್ಚಿದವರು. ಈಗ ನಾವು ಇಲ್ಲಿ ನಮ್ಮಲ್ಲಿ ಕಾಯಿರೆ ಗುರುತಾಗಲಿ ಅಂತೇಳಿ ನಾವು ಇಲ್ಲೇ ನಮ್ಮ ರೋಡಿಗೆ ಹೆಚ್ಚು ತೋಟದ ಇಲ್ಲಿ ತೋಟದಾಗ ತೋರಿಸ್ಬೇಕಂತ ನಾವು ಕಾಯಿ ಹೆಚ್ಚಿ ಕಂಟಿನ್ಯೂ ಗಿರಕ್ ಚಾಲು ಆಗ್ಯಾವ ನಮಗೆ ಸಾಕಷ್ಟು. ಈಗ ನಮ್ಮ ಫ್ರೆಶ್ ಕಾಯಿ ಇರ್ತಾವ ರೀ, ಮತ್ತು ತಿನ್ನಕ್ಕೆ ಚಲೋ ಕಾಯದ. ಹಿಂಗಾಗಿ ನಾವು ಏನು ತೋರ್ಸಕ್ಕೆ ಹಚ್ಚಿವಿ ನಾವು ಕಂಟಿನ್ಯೂ ಗ್ರಾಹಕರು ಒಯ್ಲಾಯ್ತಾರ ರೀ. ಹಿಂಗಾಗಿ ನಾವು ದಿವಸ 150 ಕೆಜಿ ಹಿಡ್ಕೊಂಡು 200 ಕೆಜಿ ನಮ್ಮ ತೋಟದಾಗ ಇಲ್ಲೇ ರೋಡಿಗೆ ಹೋಗ್ತಾರೆ ಸರ್. ನಮಗೆ ಆ ಮಾರ್ಕೆಟ್ ನಮ್ಮ ಅನ್ಕ ಏಳಷ್ಟು ತಿಂತಿಲ್ಲ. ಆ ಪದ್ಧತಿ ಒಳಗೆ ನಾವು ಅಗದಿ ಖುಷಿಯಿಂದ ನಾವು ಅದೀವಿ. ಮತ್ತು ಈ ಹಣ್ಣು ತಿನ್ನೋದ್ರಿಂದ ಈ ಬಿಳಿ ಕಣ್ಗಳು ಹೆಚ್ಚಾಕೋ ರೀ, ಡೆಂಗಿ ಜ್ವರ ಕಡಿಮೆ ಆಗ್ತದೆ, ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗೋದ್ರಿ, ಮತ್ತು ಹೊಟ್ಟೆ ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತದ್ರಿ, ಎಲುಬು ಗಟ್ಟಿ ಹಾಕವ. ಟೋಟಲಿ ಒಳಗೆ ಹೇಳ್ಬೇಕಂದ್ರೆ 19 ರೋಗ ನಿರೋಧಕ ಶಕ್ತಿ ಐತ್ರಿ ಈ ಡ್ರ್ಯಾಗನ್ದೊಳಗೆ. ಈ ಡ್ರ್ಯಾಗನ್ ಹುಟ್ಟಿದ್ದು ಅಮೇರಿಕದಾಗ ರೀ, ಇದು 40 ವರ್ಷ ಹಿಂದೆ ತಯಾರಾಗಿತ್ತು ಅನ್ನೋದು ಈಗ ಗುರ್ತಾಲಾಯ್ತಾರ ರೀ. ಒಬ್ಬರದಿಂದ ಒಬ್ಬರು ರೈತರ ಕಡೆದ. ಈ ಡ್ರ್ಯಾಗನ್ ಐತ್ಲೆ ಇದು ತಿನ್ನೋದಂದ್ರೆ ಆರೋಗ್ಯ ಭಾಳ ಚಲೋ ಅದ್ರಿ. ಈ ಮಕ್ಕಳು ತಿಂದು ಅಂದ್ರೆ ಖಾಯಂ ನಾವು ಡ್ರ್ಯಾಗನ್ ಫ್ರೂಟ್ ತುಂಬ, ಡ್ರ್ಯಾಗನ್ ಫ್ರೂಟ್ ತುಂಬ ಅಂತ ಹೇಳಿ ಇಲ್ಲಿ ನಮ್ಮ ತಿಕೋಟ್ರಿಗಳಿಗೆ ತಿರುಗಾಡೋ ಸರ್ವಿಸ್ ಮಾಡುವಂತ ನೌಕರಿಸ್ತಾರ ರೀ ಅವರು. ಖಾಯಂ ನಮ್ಮಲ್ಲಿ ಕಾಯನ್ನು ಒಯ್ತಾರೆ ರೀ, ಖಾಯಂ ಒಯ್ತಾರೆ ಮಕ್ಕಳು ಸಲಹೆ ಒಯ್ಯತಾರ, ತಾವು ತಿಂತಾರೆ, ಹೆಣ್ಮಕ್ಳು ತಿಂತಾರೆ. ಇದು ಯಾವುದೇ ವಯಸ್ಸಿಗೆ ಸಂಬಂಧ ಇಲ್ಲ. ಈ ಕಾಯಿ ತಿನ್ನೋದ್ರಿಂದ ಎನರ್ಜಿ ಹೆಚ್ಚಾಗೋದು ಮತ್ತು ಈ ರೋಗ ಶಕ್ತಿ ಎಲ್ಲ ಹಣ್ಣು ತಿನ್ನೋದ್ರೆ ಮನುಷ್ಯ ಈಗ ಪ್ರತಿಯೊಬ್ಬರಿಂದ ಡ್ರ್ಯಾಗನ್ ಬಗ್ಗೆ ತಿನ್ನೋದು ಜನ ಭಾಳ ಹೆಚ್ಚಾಲಾಯ್ತಾರೆ ರೀ. ಹೆಲ್ತಿಗೆ ಒಂದು ಡ್ರ್ಯಾಗನ್ ತಿಂದ್ರೆ 10 ಸೇಬು ಹಣ್ಣು ತಿಂದಟ್ಟ ಇದು ಅಂತ ಹೇಳ್ತಾರೆ ರೀ. ಇನ್ನು ಆನ್ಲೈನ್ದಾಗ ನೀವು ನೋಡ್ಬೋದು 19 ರೋಗ ನಿರೋಧಕ ಶಕ್ತಿ ತೋರಿಸಲಾಗೈತೆ ರೀ ಇದಕ್ಕೆ. ಹೀಗಾಗಿ ತಿನ್ನು ಗ್ರಾಹಕರು ಹೆಚ್ಚಾಗ್ಯಾರು. ಮತ್ತು ನಮ್ಮ ತೋಟದಾಗ ದಿವ್ಸಕ್ಕೆ ದಿವಸ ತೆಗೆದು ನಾವು ಫ್ರೆಶ್ ಕಾಯಿ ಕೊಡೋದ್ರಿಂದ ಚಲೋ ಮಾಲು ಕೊಡ್ತಿದ್ರು ಕೊಡೋದ್ರಿಂದ ಈಗ ಮಂದಿ ನಮ್ಮಲ್ಲಿ ಕಂಟಿನ್ಯೂ ನಮ್ಮಲ್ಲಿ ಒಯ್ಲಾಕ ಗ್ರಾಹಕರು ಬರ್ತಿರ್ತಾರೆ ತೋಟಕ್ಕೆ. ಸರ ಈ ಹಣ್ಣು ತಿನ್ಬೋಕೆ ಅಂತಲೇ ಎಲ್ಲರೂ ತಿನ್ನರಿ, ನಿಮ್ಮ ಆರೋಗ್ಯವನ್ನು ಚಲೋ ಇಟ್ಕೋರಿ, ಡ್ರ್ಯಾಗನ್ನ ಉಪಯೋಗ ಮಾಡಿ ಸರ್. ಬಸವರಾಜರು ಈಗ ತಾವು ಏನು ಶುರು ಮಾಡಿದ್ರಿ ಈ ಕೃಷಿ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ತಾವು ಹೊಲವನ್ನು ತಯಾರು ಮಾಡಿದ್ರಿ, ಮತ್ತು ಏನೇನು ಸಲಕರಣೆಗಳು ಬೇಕಾದವು, ಮತ್ತು ಏನೇನು ಸಾಮಾನು ಬೇಕು? ಒಂದು ತೋಟ ಮಾಡಬೇಕು ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಕಂಬಗಳ ಮೇಲೆ ನೀವು ಸಸಿಗಳನ್ನು ಹಚ್ಚಿದ್ದೀರಿ, ಗಿಡ ಕಂಬಗಳ ಮೇಲೆ ಬೆಳೀತಾ ಇದ್ದಾವೆ, ಒಂದು ರಿಂಗ್ ಬೇಕು ಅನ್ನುವಂಥ ಮಾತು ಹೇಳಿದ್ರಿ. ಯಾವ ರೀತಿ ಇದೆಲ್ಲ ಸಾಧ್ಯ ಆಯಿತು, ಮತ್ತು ಎಲ್ಲೆಲ್ಲಿಂದ ನೀವು ಇದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಾಡಿದ್ರಿ? ಇದು ನಾವು ಆಗಲೇ ಮಹಾರಾಷ್ಟ್ರದ ತಿರುಗಾಡಿ ಮಾಹಿತಿ ತಗೊಂಡ್ರೆ ನಮ್ಮ ಕಂಬ ಇಲ್ಲಿ ಜತ್ತಿ ತಾಲೂಕಿನ ಶೇಗಾವ್ ಅಂತ ಹೇಳಿ ಶುಕ್ರ ಅವ ಈ ಎಲ್ಲ ಬಿಜಾಪುರ ಸಿಗಲಾಗ್ತೇವೆ, ಇಲ್ಲೇ ಸಿಗಲಾಗ್ತೇವೆ ರೀ. ಅಲ್ಲಿಂದ ನಾವು ಶೇಗಾವ್ ಜತ್ತಿ ಅಂತ ಶೇಗಾವ್ ಆದ್ರೆ ಆ ಶೇಗಾವ್ದಿಂದ ಒಂದು 800 ಕಂಬ ತಂದ ನಮ್ಮ ನೆಲ ಎಷ್ಟು ಐತೆ ಎಲ್ಲ ಕಂಪ್ಲೀಟ್ ನಾವು ಎಲ್ಲ 800 ಕಂಬ ತಂದ ಒಂದು 1.25 ಫೂಟ್ ನೆಲದೊಳಗೆ ಹಾಕಿ ಒಂದು 1.5 ಫೂಟ್ ಮಣ್ಣು ಜೆ ಸಿ ಪಿಲೇ ಹಾಕಿದ್ರಿ. ಜೆ ಸಿ ಪಿಲೇ ಹಾಕಿ ಡ್ರಿಪ್ ಮಾಡ್ಕೊಂಡಿವಿ. ಡ್ರಿಪ್ ಮಾಡ್ಕೊಂದ ಕಂಬ ಹಾಕೊಂದ ಮುಂದೆ ಒಡ್ಡೆಲ್ಲ ಚಲೋ ತಂಗ ಶಿಸ್ತಂಗ ನಮ್ಮ ಪ್ಲೇನ್ ಮಾಡ್ಕೊಂಡ್ರೆ ಅಗಿ ಹಚ್ಚಕ್ಕೆಲ್ಲ ತಯಾರಿ ಮಾಡ್ಕೊಂದ ತಿಪ್ಪಿ ಗೊಬ್ಬರ ಹಾಕೊಂದ ಬೆವನ ಹಿಂಡಿ ತಿಪ್ಪಿ ಗೊಬ್ಬರ ಅಗಿ ಹಚ್ಚು ಟೈಮ್ದಾಗ ಬೇಕಾಗ್ತಾವ. ನಾವು ಮಹಾರಾಷ್ಟ್ರದಾಗ ಹೋಗಿ ಪಿಲಿವ್ ಅಗಿ ಸಿಗ್ತಾವ ನಾವು ತೋಟ ನೋಡೋಕೆ ಹೋದಾಗ ಗುರುತಾಗಿತ್ತು ಅಲ್ಲಿ ಅಂತ. ಅಲ್ಲಿ ಹೋಗಿ ನಾವು ಅಗಿ ಖರೀದಿ ಮಾಡ್ಕೊಂಬಂದ ಈ ಅಗಿಗಳನ್ನ ಹಚ್ಚೀವಿ ರೀ. ಇದ್ರಾಗ ಏನ್ಲೆ ಇದು ಒಟ್ಟು ಅಗಿನ ಫೇಲ್ ಆಗೋದಿಲ್ಲ ಸರ್, 100 ಎಲ್ಲ ಅಗಿ ಹತ್ಕೊಂಡವ್ರು ನಮ್ಮ. ಹಾಂ, ಎಲೆ ಕಣ್ಣುಗಳು ಕಟ್ ಮಾಡಿ ಅವರು ಪಾಕೆಟ್ದಾಗ ಹಾಕಿ ಅಗಿ ತಯಾರಾಗಿರ್ತಾವ ರೀ. ಆ ಅಗಿ ತಂದು ನಾವು ಇಲ್ಲಿ ಹಚ್ಕೊಂಡೀವಿ ರೀ. ನಮಗೆಲ್ಲ ಅಗಿ ಸಕ್ಸಸ್ ಆಗ್ಯಾವು, ಫೇಲ್ ಆಗೋದು ಏನು ತೊಂದರೆ ಇಲ್ಲ. ನೀರು ಅಷ್ಟು ನಾವು ಬಿಡೋದು ಕಸ ತೆಗೆದು ಇಷ್ಟು ಮಾಡ್ಕೊತಾ ಹೋದ್ವಿ ಅಂದ್ರೆ ನಮ್ದು 100% ಸಕ್ಸಸ್ ಆಗ್ತೀರಿ ಸರ್. ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದೆ ಅಂತೀರಿ ಈಗ ಇದನ್ನು ಸ್ಥಾಪನೆ ಮಾಡೋದಕ್ಕೆ, ಆಮೇಲೆ ಒಂದು ವರ್ಷ ಪೂರ್ತಿ ನಿರ್ವಹಣೆ ಮಾಡೋದಕ್ಕೆ ಖರ್ಚು ಎಷ್ಟು ಬರ್ತದೆ, ಮತ್ತು ಮುಂದೆ ಏನು 5 ಅವಧಿಯೊಳಗೆ ನೀವು ಬೆಳೆದಿರಿ, 1 2 3 ವರ್ಷ ಯಾವ ರೀತಿಯಾದಂಥ ಇಳುವರಿ ಬಂದಿದೆ, ಮತ್ತು ಯಾವ ರೀತಿಯಾದಂಥ ಒಂದು ಆದಾಯ ಬಂದದ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಇದು ಫಸ್ಟ್ ವರ್ಷಕ್ಕೆ ನಾವು ಗೊಬ್ಬರ ಹಾಕೋದು ಮಾಹಿತಿ ಸಿಗಲಿಲ್ಲ, ಅಲ್ಲಿ ನಮಗೆ 1 ಲಕ್ಷ ಇಳುವರಿ ಸಿಕ್ಕದ್ರಿ. ಮತ್ತು ಚಲೋ ಗೊಬ್ಬರ ಹಾಕಿದ್ರೆ ಫಸ್ಟ್ ವರ್ಷ 2.5 ಲಕ್ಷ ತೊಗೊಂಡಾರ. ಈಗ ಇಳುವರಿ ಫಸ್ಟ್ ವರ್ಷ 1 ಲಕ್ಷ ಆಯ್ತು ನಮ್ಗೆ ಕಡಿಮೆ ಗೊಬ್ಬರ ಹಾಕಿದ್ರಿಂದ. 2 3 ಲಕ್ಷ ಆಯ್ತು. 3 ಪೀಕಿ ನಮಗೊಂದು 6 ಲಕ್ಷ ಆಗ್ಯದ. ಈ ವರ್ಷ 4 ಪೀಕ್ ಅದ, ಈ ವರ್ಷ ಒಂದು 10 ಲಕ್ಷ ರೂಪಾಯಿ ನಮಗೆ 100% ಆದಾಯ ಸಿಗ್ತದೆ ರೀ. ಭಾಳ ಸಂತೋಷ, ಒಳ್ಳೆಯ ಪ್ರಗತಿ ನೀವು ಇದರೊಳಗೆ ಸಾಧಿಸಿದ್ದೀರಿ. ಈಗ ನೋಡ್ರಿ, ಸರ್ಕಾರ ಕೂಡ ಇದನ್ನೇ ವಿಚಾರ ಮಾಡ್ತಾ ಇದೆ, ರೈತರ ಆದಾಯವನ್ನು ಯಾವ ರೀತಿ ನಾವು ಡಬಲ್ ಮಾಡ್ಬೋದು, ದ್ವಿಗುಣ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನೊಳಗೆ ತಾವು ಭಾಳಷ್ಟು ಇದರೊಳಗೆ ಸಾಧಿಸಿರಿ ಅಂಥೇಳಿ ಅನ್ನಿಸ್ತದೆ. ಮತ್ತು ರೈತರು ಇಂಥ ಬೆಳೆಯನ್ನು ಮಾಡಿದ್ರೆ ಅವ್ರಿಗೂ ಕೂಡ ಆದಾಯವನ್ನು ಡಬಲ್ಲು 3-4 ಮಾಡ್ಕೊಳ್ಳೋದಕ್ಕೆ ಸಹಿತ ಅವಕಾಶ ಅದಾವ ಅಂಥೇಳಿ ತಾವು ಹೇಳ್ತಾ ಇದ್ದೀರಿ. 100% ಅದು ಸರ್. ಯಾವುದೇ ಬೆಳೆ ಬೆಳೆದ್ರೂ ಈ ಡ್ರ್ಯಾಗನ್ ಫ್ರೂಟ್ ದಟ್ಟ ಆರ್ಥಿಕ ಪರಿಸ್ಥಿತಿ ದುಡ್ಡು ಯಾವುದಕ್ಕೂ ಬರುವುದಿಲ್ಲ. ದ್ರಾಕ್ಷಿ ಆದರೂ ಸಾಕಷ್ಟು ಬೆಳೀತಾರೆ, ಆದ್ರೆ ಅದರ 100 ಸಕ್ಸಸ್ ಆಕಾರ ರೀ. 99% ಎಲ್ಲ ಸಾಲಗಾರದಾರ. ಇದ್ರೊಳಗೆ ಹಂಗಿಲ್ಲ ರೀ ಸರ್. ಇದ್ರಾಗ ಹಾಕೋದು ದುಡ್ಡು ಇನ್ವೆಸ್ಟ್ಮೆಂಟ್ ಕಡಿಮೆ ಅದ. ಫಸ್ಟ್ ವರ್ಷ ಒಂದೇ ವರ್ಷ ಅದ. 1 ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ 25 ಹಿಡ್ಕೊಂಡು 30 ನಾವು ಇದ್ರ ಮ್ಯಾಗ ಆದಾಯ ತೊಗೊತ್ ಹೋಗ್ತಿರ್ತೀವಿ. ವರ್ಷ ಮಿನಿಮಮ್ ಅಂದ್ರೆ 70,000 ಖರ್ಚು ಬರ್ತದೆ. ತಿಪ್ಪಿ ಗೊಬ್ಬರ, ಕಸ ಬತ್ತು, ಸರ್ಕಾರಿ ಗೊಬ್ಬರ ಬತ್ತು ಎಲ್ಲ ಹಿಡಿದ ಇಷ್ಟು ನಾವು ಮಾಡ್ಕೊತ ಹೋದೀವಿ ಅಂದ್ರೆ ಈ ವರ್ಷ ನಮಗೆ 10 ರೂಪಾಯಿ ಆದಾಯ ಸಿಗಲ್ಲ, 6 ಸಿಕ್ಕದ. ಹಿಂಗೆ ವರ್ಷ ನಮಗೆ ಡಬಲ್ ಇಳುವರಿ ಐತಿ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಸರ್, ಇದಕ್ಕೆ ರೋಗ ಇಲ್ಲ. ನಾವು ಕಸ ನೀರು ಗೊಬ್ಬರ ಮಾಡಿದ್ವಿ ಅಂದ್ರೆ 100-200% ದುಡ್ಡು ಕೊಟ್ಟೆ ಹೋಗ್ತದೆ. ಹಿಂಗಾಗಿ ರೈತರಿಗೆ ಇದು ಕೈ ಬಿಡೋದಿಲ್ಲ. 100% ರೈತರ ಡ್ರ್ಯಾಗನ್ ಹಚ್ಚಿದವರು ಇದ್ರ ಸ್ವಲ್ಪ ಮಾಹಿತಿ ತೊಗೊಂಡು ಮಾಡಿರಿ ಅಂದ್ರೆ 100-200% ನಾ ಸಕ್ಸಸ್ ಆಗೇನಿ, ನೀವು ಆಗಲಾಕೆ ಅಂತಲೇ ಏನೂ ತೊಂದರೆ ಇಲ್ಲ ಇದ್ರಾಗ. ರಾಣಗಟ್ಟಿ ಅವರ, ಈಗ ತಾವು ಹೇಳಿದ್ರಿ ಭಾಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಯಾವುದೇ ತೊಂದರೆ ಇಲ್ಲ, ಯಾವುದೇ ಕಷ್ಟ ಇಲ್ಲ ಬೆಳೆಯುವಂಥ ಒಂದು ಸಂದರ್ಭದೊಳಗೆ ನಮ್ಮ ಶ್ರಮ ನಾವು ಅಗದಿ ಬದ್ಧತೆಯಿಂದ ಹಾಕಬೇಕಾಗ್ತದೆ. ಆದರೆ ಈಗ ವಾತಾವರಣ ನೋಡ್ರಿ, ಒಂದೇ ಟೈಪ್ ಇರೋದಿಲ್ಲ. ಒಮ್ಮೆ ಬಿಸಿಲು ಇರ್ತದೆ, ಒಮ್ಮೆ ಮಳೆ ಇರ್ತದೆ. ಇತ್ತೀಚಿನ ದಿವಸದೊಳಗೆ ನಾವು ಏರುಪೇರುಗಳನ್ನು ಭಾಳ ನೋಡ್ತಾ ಇದ್ದೀವಿ. ಸಿಡ್ಲು ಬೀಳುವಂಥದ್ದು, ಆಲಿಕಲ್ಲಿನ ಮಳೆ ಆಗುವಂಥದ್ದು, ಇವೇನು ವೈಪರೀತ್ಯಗಳದಾವ, ವಾತಾವರಣದ ವೈಪರೀತ್ಯಗಳು. ಈ ಬೆಳೆ ಮೇಲೆ ನೀವು ಯಾವ ರೀತಿಯಾಗಿ ಈ 5 ವರ್ಷಗಳಲ್ಲಿ ನೋಡಿರಿ, ಹೆಂಗೆ ಇದು ಸ್ಪಂದನೆ ಮಾಡ್ತಾ ಇದೆ ವಾತಾವರಣಕ್ಕೆ ಅನ್ನುವಂಥ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹಾಂ ಸರ, ಇದು ವಾತಾವರಣಕ್ಕೆ ಸರ, ಮಳೆಗಾಲ ಹೆಚ್ಚಾಯ್ತು ಅಂದ್ರೆ ಎಲ್ಲ ಬೆಳೆಗೆ ತೊಂದರೆ ಆಗ್ತಾವ. ಇದಕ್ಕೆ ಮಳೆಗಾಲ ಹೆಚ್ಚಾಯ್ತು ಅಂದ್ರೆ ಕಾಯಿ ಹೆಚ್ಚು ದಮ್ಮ ಆಗ್ತೈತಿ, ಗಿಡ ಹೆಚ್ಚು ಬೆಳವಣಿಗೆ ಆಗ್ತಾವ ರೀ. ಇದಕ್ಕೆ ಯಾವುದೇ ಅಂಥ ವಾತಾವರಣ ಇದ್ರೂ ಇದಕ್ಕೆ ಏನೂ ಸಂಬಂಧ ಆಗುದಿಲ್ಲ. ಇದು ತನ್ನ ಪದ್ಧತಿಯೊಳಗೆ ಬೆಳ್ಕೋತ ಬರ್ತೈತಿ. ಮಳೆ ಹೆಚ್ಚಾಯ್ತು ಅಂದ್ರೆ ಬೇರೆ ಬೆಳೆ ತೊಂದರೆ ಆಗ್ತೈತಿ, ಇದಕ್ಕೆ ತೊಂದರೆ ಇಲ್ಲ, ಹೆಚ್ಚು ಅನುಕೂಲ ಅದ್ರಿ. ಈ ಮಳೆ ಹೆಚ್ಚಾದಾಗ ನಮ್ಗೆ ಕಾಯಿ ಹೆಚ್ಚು ಬರೋದು, ಗಿಡ ಬೆಳವಣಿಗೆ ಆಗೋದು, ಇದಕ್ಕೆ ಭಾಳ ಅಗದಿ ಇದಕ್ಕೆ ಮಳೆ ಹೆಟ್ಟು ಹೆಚ್ಚಾಕೈತಿಲ್ಲ ಅಷ್ಟು ಚಲೋ. ಮತ್ತು ಇನ್ನೊಂದು, ಬೇರೆ ಬೆಳೆಯೊಳಗೆ ಸರ ಬ್ಯಾಸಿ ಒಳಗೆ ನೀರು ಹೆಚ್ಚತ್ತವು. ಈ ಡ್ರ್ಯಾಗನ್ ಫ್ರೂಟ್ಗೆ ಬ್ಯಾಸಿ ಹ್ಯಾಂಗೆ ಬಿಸಿಲು ಹೆಚ್ಚು ಬರ್ತದ್ರಲ್ಲ, ಕಡಕಾಕೈತಿಲ್ಲ, ಆ ಟೈಮ್ದಾಗ ನಾವು ನೀರು ಕಡಿಮೆ ಮಾಡ್ಕೊತ ಹೋಗ್ಬೇಕಾಕದ್ರಿ. ಇದಕ್ಕೆ ಅಲ್ಲಿ ನಾವು ಪ್ಲಸ್ ಪಾಯಿಂಟ್ ಅದ. ಹೀಗಾಗಿ ನಮ್ಗೆ ಸ್ವಲ್ಪ ನೀರಿನಾಗ ಬ್ಯಾಸಿ ಒಳಗೆ ಭಾಳ ನೀರು ಹತ್ತು ಅಂತ ಬೆಳಿನ ಅಲ್ರಿ. ಇದು ಬ್ಯಾಸಿ ಹ್ಯಾಂಗೆ ಬರ್ತದೆ, ನೀರು ಕಡಿಮೆ ಅದ. ಮಳೆಗಾಲದಾಗ ಅಂತ 3 ದಿವಸ 4 ದಿವಸಕ್ಕೊಂದು 1-2 ತಾಸು ಬಿಡ್ತೀವಿ. ಬ್ಯಾಸಿ ಬತ್ತು ಅಂದ್ರೆ 8 ದಿವಸ 10 ದಿವಸ 15 ದಿವಸಕ್ಕೊಂದು 1/2 ತಾಸು 1 ತಾಸು ಬಿಟ್ಟರೆ ಅನ್ಕ ಸಾಕಾರೆ. ಇನ್ನುಳಿದ ಬೆಳೆಗೆ 2 ದಿವಸಕ್ಕ 3 ದಿವಸಕ್ಕ ನೀರು ಹತ್ತಿರ್ತಾವ. ಈ ಬೆಳೆಗೆ ಹಂಗಿಲ್ಲ, ಇದಕ್ಕೆ ಕಡಿಮೆ ನೀರು ಬೇಕಾಗ್ತದೆ. ಇದು ಕ್ಲೈಮೇಟ್ದು ಏನೂ ತೊಂದರೆ ಇಲ್ಲ ಸರ್, ಅಂಥದ್ದು ಏನೂ ತೊಂದರೆ. ಅಂಥ ಮಳೆ ಬರಲಿ, ಸಿಡ್ಲು ಬಡೀಲಿ, ಗಾರ್ಗಲ್ಲು ಬೀಳಿ, ಏನೇನು ತೊಂದರೆ ಇಲ್ಲ ಸರ್. ಇದು ಆರಾಮ್ಸಿರಿ ಬೆಳೀತದೆ, ಏನೂ ನುಕ್ಸಾನ ಇಟ್ಟ ಏನೂ ಆಗೋದಿಲ್ಲ ಸರ್. ಬಸವರಾಜ್ ಅವರೇ, ಈಗ ನಮ್ಮ ರೈತರು ಇದ್ರ ಬಗ್ಗೆ ಸಲಹೆ ಸೂಚನೆ ಪಡಿಬೇಕು ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ತಾವು ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ 9110411439. ತಾವು ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾಯಿತು ಅಂದ್ರೆ ಫೋನ್ ಹಚ್ಚಿ ನೀವು ಕೂತು ನೋಡ್ಬೋದು. ನೀವು ಹಚ್ಚೋದು ನಿಮ್ಗೆ ಏನೋ ಮನಸ್ಸಿನಾಗ ಪೂರಾ ಆಸೆ ಆಗಿತ್ತು ಅಂದ್ರೆ ನಮ್ಮ ತೋಟಕ್ಕೆ ಬರ್ರಿ, ಇದ್ರ ಬಗ್ಗೆ ಎಲ್ಲ ನೋಡ್ಕೋರಿ. ಇದ್ರ ಬಗ್ಗೆ ನಾವು ಹೆಂಗೆ ಬೆಳಿಬೇಕು, ಹೆಂಗೆ ಬೆಳೆದಿದ್ದೀವಿ, ಇದ್ರ ಬಗ್ಗೆ ನೀವೆಲ್ಲ 100 ಕ್ಕೆ 100 ನಾವು ಇದ್ರ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊಡ್ತೀವಿ. ಏನೂ ತೊಂದರೆ ಇಲ್ಲ, ಆರಾಮ್ಸಿರಿ ಬೆಳೀರಿ. ಸ್ವಲ್ಪ ಸ್ವಲ್ಪ ಮಾಹಿತಿ ತೊಗೊಂಡ್ರೆ 1 ವರ್ಷ ನೀವು ತೊಗೊಂಡ್ರಿ ಅಂದ್ರೆ ನಿಮ್ಗೆ ಆರಾಮ್ಸಿರಿ ಎಲ್ಲ ಬರ್ಲಕ್ಕೆ ಚಲೋ ಆಕೈತಿ. ಒಬ್ಬ ರೈತರಿಂದ ನೀವು ಡ್ರ್ಯಾಗನ್ ಮಾಡಿರಿ ಅಂದ್ರೆ 8-10 ಜನ ನಿಮಗೆ ಪರಿಚಯ ಆಗ್ತಾರೆ, ಡ್ರ್ಯಾಗನ್ದವರು ಪರಿಚಯ ಆಗ್ತಾರೆ. ನೀವು ಅಲ್ಲಿ ಹೋಗ್ತೀರಿ, ಅವರು ನಿಮ್ಮಲ್ಲಿ ಬರ್ತಿರ್ತಾರೆ. ಹಿಂಗಾಗಿ ನೀವು ಏನು ತೊಂದರೆ ಆಗೋದಿಲ್ಲ. ಆರಾಮ್ಸಿರಿ ನೀವು ಡ್ರ್ಯಾಗನ್ ಬೆಳ್ಯಕ್ಕೆ ನೀವು ಮನಸ್ಸು ಮಾಡಿರಿ ಅಂದ್ರೆ 100-200% ಸಕ್ಸಸ್ ಆಗಿರೋದು ನಾನು ಆತ್ಮಸಾಕ್ಷಿ ಆಗಿದ್ರಿ. ಈಗ 4-5 ವರ್ಷ ಅದು ಬೆಳೆಯತ್ತೀವಿ ನಾವು, 4ನೇ ಪೀಕ್ ತೋಲತ್ತೀವಿ. ನಮ್ಗೆ ನೌಕರಿ ಮಾಡ್ಕೊತ ಇದರಷ್ಟು ಸೂಕ್ತ ಬೆಳೆನ ಯಾವುದೂ ಅನಿಸಿದ್ರಿ ಸರ್, ಅಷ್ಟು ಚಲೋ ಬೆಳೆಯಿದ್ರಿ ಸರ್. ಆದ್ಮೇಲೆ ಬಸವರಾಜ ರಾಣಗಟ್ಟಿ ಅವರು ತಮ್ಮ ನಂಬರನ್ನು ಏನು ಹೇಳಿದ್ದಾರೆ ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9110414 39. ಈ ನಂಬರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡಿಬೋದು. ಒಳ್ಳೆಯದು ಬಸವರಾಜ್ ರಾಣಗಟ್ಟಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಏನು ಹೊಸ ಬೆಳೆ ಮಾಡಿದ್ದೀರಿ, ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸಾಕಷ್ಟು ವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಲ್ಲದೆ ಭಾಳ ಸ್ಫೂರ್ತಿದಾಯಕವಾದಂಥ ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ಆದ್ಮೇಲೆ ತಾವು ಕೂಡ ರಾಣಗಟ್ಟಿಯವರ ತೋಟವನ್ನು ಸಂದರ್ಶನ ಮಾಡಬಹುದು, ನೋಡಿದವರಂತೂ ಸಂತೋಷ. ಇನ್ನೂ ತನಕ ಯಾರು ನೋಡಿಲ್ಲ, ತಮಗೆ ಸರಳದ ಅವರ ತೋಟಕ್ಕೆ ಬರುವುದು. ವಿಜಾಪುರದಿಂದ 1-15 ಕಿಲೋಮೀಟರ್ ಮೇಲೆ ರತ್ನಾಪುರ ಕ್ರಾಸ್ ಅಂತ ಹೇಳಿ ಬರ್ತದೆ, ಕ್ರಾಸಿಗೆ ಹತ್ತೆ ಇವರ ತೋಟ ಇದೆ. ಇದು ಒಂದು ಅವರಿಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವರು ಏನು ಈ ಹೈವೇ ಅದ, ಈ ಹೈವೇಗೆ ಹೊಂದ್ಕೊಂಡು ಇರೋದ್ರಿಂದ ಅವರ ಹಣ್ಣುಗಳನ್ನು ಒಂದು ಅಲ್ಲೇ ಒಂದು ಸ್ಟಾಲ್ ಮಾಡಿದ್ದಾರೆ. ಆ ಸ್ಟಾಲ್ ಮೂಲಕ ಮಾರಾಟ ಮಾಡುವಂಥದ್ದನ್ನು ಈಗಾಗಲೇ ತಮಗೆ ಹೇಳಿದ್ದಾರೆ. ದಿವಸಕ್ಕೆ 150 ಕೆಜಿಯಷ್ಟು ಕೆಲವೊಮ್ಮೆ ಮಾರಾಟ ಆಗುವಂಥದ್ದನ್ನು ಅವರು ಹೇಳಿದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ. ಇಲ್ಲೇ ನಮ್ಮ ಮನೆ ಹತ್ತಿರನೇ, ನಮ್ಮ ಹೊಲದ ಹತ್ತಿರನೇ ನಮಗೆ ಮಾರ್ಕೆಟ್ ಸಿಕ್ತು ಅಂತಂದ್ರೆ ಎಲ್ಲೂ ಓಡಾಡೋದಕ್ಕೂ ಕೂಡ ನಮಗೆ ಬೇಕಾಗಿಲ್ಲ, ಶ್ರಮ ವಹಿಸೋದು ಬೇಕಾಗಿಲ್ಲ, ಮಾರ್ಕೆಟೇ ನಮ್ಮ ಮನೆಗೆ ಬಂದಂಗೆ ಆಗ್ತದೆ. ಇಂಥ ಒಂದು ಒಳ್ಳೆ ಅಂಶ ಇಲ್ಲಿ ಇರೋದ್ರಿಂದ, ಮತ್ತು ಈ ಹಣ್ಣೇನದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಇದರ ಅವಶ್ಯಕತೆ ಇರೋದ್ರಿಂದ, ಗ್ರಾಹಕರು ಕೂಡ ಇದ್ರ ಕಡೆ ಲಕ್ಷ್ಯ ಕೊಡ್ತಾ ಇರೋದ್ರಿಂದ, ಖರೀದಿ ಮಾಡ್ತಾ ಇರೋದ್ರಿಂದ ಒಳ್ಳೆ ಭವಿಷ್ಯ ಅದ ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಅದಕ್ಕೆ ಯಾವುದೇ ಸಮಯದೊಳಗೆ ತಾವು ಇಲ್ಲಿ ಬಂದು ಇದನ್ನು ನೋಡಿಕೊಂಡು ತಮ್ಮ ಕೃಷಿ ಒಳಗೆ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲ ಸಾಧ್ಯತೆಗಳದಾವ. ಒಳ್ಳೆಯದು ರಾಣಗಟ್ಟಿಯವರೇ, ಭಾಳ ಸಂತೋಷ ತಮ್ಮ ಜೊತೆಗೆ ಮಾತಾಡಿ, ಮತ್ತು ತಮ್ಮ ತೋಟವನ್ನು ಕೂಡ ನಾವು ನೋಡಿ ಭಾಳ ಸಂತೋಷ ಆಯಿತು. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಏನು ತಾವು ಸಂವಾದ ಮಾಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತವಾದವ್ರಿ, ಇದುವರೆಗೆ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಅನುಭವವನ್ನು ಕುರಿತು ತಿಕೋಟ ತಾಲೂಕು ರತ್ನಾಪುರ ಗ್ರಾಮದ ಬಸವರಾಜ ನಾಳಗಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸರುಳ್ಳಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೆ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ. ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಜನಪದ ಸಂಗೀತದಲ್ಲಿ ಕೇಳಿ ಬಾಗಲಕೋಟೆ ಜಿಲ್ಲೆ ಅಮೀನಗಳದ ಶ್ರೀಮತಿ ವತ್ಸಲ ಹಾಗೂ ತಂಡದವರಿಂದ ಸಂಪ್ರದಾಯದ ಪದಗಳನ್ನು. ಶಿವ ಸಿದ್ಧರಾಮ ನಾಗರಡಿಯಂಗಾಡ ವೇಳಯ್ಯ, ಬಾಗಿಲ ಮ್ಯಾಗಿನ ಕೋಗಿಲೆ ಕೂಗಿ ಕೂಗಿ ಮರವನೇರಿ ನೀಲದ್ವಸ್ತ್ರ ತೋರೆ ವೇಳಯ್ಯ, ಶಿವ ಸಿದ್ಧರಾಮ ನೀಲದ್ವಸ್ತ್ರ ತೋರೆ ವೇಳಯ್ಯ, ಶಿವ ಸಿದ್ಧರಾಮ ನೀಲದ್ವಸ್ತ್ರ ತೋರೆ ವೇಳಯ್ಯ, ನೀರು ಬೀಸ ನೀರು ಹಾಲು ಸಕ್ಕರಿ ಬಾಳೆಹಣ್ಣು ನಿನಗ ಅವಶ್ಯಕ ಮಾಡ್ಯಾರೇಳಯ್ಯ, ಶಿವ ಸಿದ್ಧರಾಮ ನಿನಗ ಅವಶ್ಯಕ ಮಾಡ್ಯಾರೇಳಯ್ಯ, ಶಿವ ಸಿದ್ಧರಾಮ ನಿನಗ ಅಭಿಷೇಕ ಮಾಡ್ಯಾರೇಳಯ್ಯ, ಹತ್ತು ಹತ್ತು ಎಲ್ಲರತ್ತು ಮೇಲೆ ಒಂದು ಎಳ್ಳ ಸಿಗಳಿ ನಿನಗ ನವೇದಿಡದರೇಳಯ್ಯ, ಶಿವ ಸಿದ್ಧರಾಮ ನಿನಗ ನೈವೇದ್ಯಡದರೇಳಯ್ಯ, ಶಿವ ಸಿದ್ಧರಾಮ ನಿನಗ ನೈವೇದ್ಯಡದರೇಳಯ್ಯ, ಶಂಕರಾತ್ರಿಯಲ್ಲಿ ನಾ ನಂದಿ ಕೋಲು ಮೆರೆವ ದೇನ ಬಾಲರ ಕುಂಗಳ ಹೊಂಟ ವೇಳಯ್ಯ, ಶಿವ ಸಿದ್ಧರಾಮ ಬಾಲರ ಕುಂಗಳ ಸಿದ್ದರಾಮ ಬಾಲೆರ್ಗೋ ಗಾಳ ಹಂಟ ವೇಳಯ್ಯ ದೇಶದೋಳು ವಿಜಯಪುರ ವಾಸ ಮಾಡಿದ ಶ್ರೀರಾಮೇಶ್ವರ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ದೇಶದೋಳು ವಿಜಯಪುರ ವಾಸ ಮಾಡಿದ ಸಿದ್ರಾಮೇಶ್ವರ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ದರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ, ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿ ನಿನಗೊಂದೊಂದೇ ಬಯಕೆಮ್ಮ ಒಂದೆಂಬ ತಿಂಗಳಿಗೆ ನರಿ ಒಂದೇನ ಬಯಸಿದಳ ನರಿ ಒಂದೇನ ಬಯಸಿದಳ ಯಾಲಕ್ಕಿ ಸೊಂಟಿ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಯಾಲಕ್ಕಿ ಸೊಂಟಿ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಎರಡೆಂಬ ತಿಂಗಳಿಗೆ ನರಿ ಎರಡೇನ ಬಯಸಿದಳ ನರಿ ಎರಡೇನ ಬಯಸಿದಳ ಎಡಗೈಯ ಉಪ್ಪು ಎಳುಹುಣಸೆ ನಿನಗೊಂದೊಂದೇ ಬಯಕೆಮ್ಮ ಎಡಗೈಲಿ ಉಪ್ಪು ಹುಳಿ ಹುಣಸೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಮೂರೆಂಬ ತಿಂಗಳಿಗೆ ನರಿ ಮೂರೇನ ಬಯಸಿದಳ ನರಿ ಮೂರೇನ ಬಯಸಿದಳ ಮೂಡಲ ದೇಶದ ಮಗಿಮಾವೇ ನಿನಗೊಂದೊಂದೇ ಬಯಕೆಮ್ಮ ಮೂಡಲ ದೇಶದ ಮಗಿಮಾವೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ನಾಕೆಂಬ ತಿಂಗಳಿಗೆ ನರಿ ನಾಕೇನ ಬಯಸಿದಳ ನರಿ ನಾಕೇನ ಬಯಸಿದಳ ಬಾಳೆಯ ಹಣ್ಣ ಬಯಸಿದಳೇ ನಿನಗೊಂದೊಂದೇ ಬಯಕೆಮ್ಮ ಬಾಳೆಯ ಹಣ್ಣು ಬಯಸಿದಳೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಐದೆಂಬ ತಿಂಗಳಿಗೆ ನರಿ ಐದೇನ ಬಯಸಿದಳ ನರಿ ಐದೇನ ಬಯಸಿದಳ ಕೊಯ್ಲಹಳ್ಳಿಗೆ ಹೂದಂಡೆ ನಿನಗೊಂದೊಂದೇ ಬಯಕೆಮ್ಮ ಕೊಯ್ದ ಮಲ್ಲಿಗೆ ಹೂದಂಡೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಆರೆಂಬ ತಿಂಗಳಿಗೆ ನರಿ ಆರೇನ ಬಯಸಿದಳ ನರಿ ಆರೇನ ಬಯಸಿದಳ ಅರೆದ ಬಾಣ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಅರೆದ ಬಾಣ ಕೆನಿಮ ಸರಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಏಳೆಂಬ ತಿಂಗಳಿಗೆ ನರಿ ಏಳೇನ ಬಯಸಿದಳ ನರಿ ಏಳೇನ ಬಯಸಿದಳ ಹೇಳಿ ಕಳೆಯ ಶಾಲೆ ತವರಿಗೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಎಂಟೆಂಬ ತಿಂಗಳಿಗೆ ನರಿ ಎಂಟೇನ ಬಯಸಿದಳು ನರಿ ಎಂಟೇನ ಬಯಸಿದಳು ಕಂಠಾಲಿಯತ್ತು ಕರಿ ಬರಲೆ ನಿನಗೊಂದೊಂದೇ ಬಯಕೆಮ್ಮ ಕಂಠಾಲಿಯತ್ತು ಕರಿ ಬರಲೆ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಒಂಬತ್ತು ತಿಂಗಳಿಗೆ ನರಿ ಒಂಬತ್ತು ಬಯಸಿದಳ ನರಿ ಒಂಬತ್ತು ಬಯಸಿದಳ ಸಂದು ಸಂದೆಲ್ಲ ಸವಬ್ಯಾನಿ ನಿನಗೊಂದೊಂದೇ ಬಯಕೆಮ್ಮ ಸಂದು ಸಂದೆಲ್ಲ ಸವಬ್ಯಾನಿ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಹತ್ತೆಂಬ ತಿಂಗಳಿಗೆ ನರಿ ಹತ್ತೇನ ಬಯಸಿದಳ ನರಿ ಹತ್ತೇನ ಹೊತ್ತು ಕೊಂಡಾಳೆ ಗಂಡು ಮಗನ ನಿನಗೊಂದೊಂದೇ ಬಯಕೆಮ್ಮ ಹೊತ್ತು ಕೊಂಡಾಳೆ ಹೆಣ್ಣುಮಗಳ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಗಿಯೇ ನಿನಗೊಂದೊಂದೇ ಬಯಕೆಮ್ಮ ನಿನಗೊಂದೊಂದೇ ಬಯಕೆಮ್ಮ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ ಕ್ಲೇಮ್ ಪ್ರಕ್ರಿಯೆ ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಏನ್ ಸಖತ್ತಾಗಿದೆ ರೋಡ್ ಅಲ್ವಾ ಒಂದ್ ಹಂಪ್ ಇಲ್ಲ ಸಿಗ್ನಲ್ ಇಲ್ಲ ಹೊಸ ಕಾರ್ ಬೇರೆ ಇದೇ ಸ್ಪೀಡ್ ನಲ್ಲಿ ಹೊಟ್ಟೋದ್ರೆ ಬೇಗ ಮದುವೆ ಮನೆ ಸೇರ್ಕೋಬಹುದು ಅಮ್ಮ ಅಮ್ಮ ಬರ್ತಾ ಇದೀವಿ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಇದ್ಬಿಡ್ತೀವಿ ಏ ಬ್ರೇಕ್ ಹಾಕು ಸ್ಲೋ ಮಾಡು ಎದುರುಗಡೆ ಲಾರಿ ನಿಂತಿದೆ ಅಯ್ಯೋ ಅಲ್ಲಪ್ಪ ಎಲ್ಬೋರ್ಡ್ ಹಾಕಿದ್ಯಾ ಸೀಟ್ ಬೆಲ್ಟ್ ಹಾಕಿಲ್ಲ ಫೋನ್ ನಲ್ಲಿ ಬೇರೆ ಮಾತಾಡ್ತಾ ಇದ್ದೆ ಜೊತೆಗೆ ಏನ್ ಸ್ಪೀಡ್ ನಲ್ಲಿ ಕಾರ್ ಓಡಿಸ್ತಾ ಇದ್ದೆ ಗೊತ್ತಾ ನೀನ್ ಉಳಿದಿದ್ದೇ ಹೆಚ್ಚು ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ ಮಿತಿ ಮೀರಿದ ವೇಗ ಅಪಘಾತಕ್ಕೆ ಕಾರಣ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ ನಿದ್ದೆ ಮಂಪರಿನಲ್ಲಿ ಮದ್ಯಪಾನ ಮಾಡಿದಾಗ ವಾಹನ ಚಲಾಯಿಸುವುದು ಸುರಕ್ಷಿತವಲ್ಲ ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಬಂಗಾರ ನೋಂಟು ಬಳಿ ನಿಲ್ಲ ಕೋಲ ಬಂಗಾರ ನೋಂಟು ಬಳಿ ನಿಲ್ಲ ಕೋಲ ಬಂಗಾರ ನೋಂಟು ಬಳಿ ನಿಲ್ಲ ಕೋಲ ಬಂಗಾರ ನೋಂಟು ಬಳಿ ನಿಲ್ ನಮ್ಗ ಬರವ್ನ ಅಂಗಳ ದಾಟಿ ಕಳುಲ್ಯಾಂಗ ಕೋಲ ಅಂಗಳ ದಾಟಿ ಕಳುಲ್ಯಾಂಗ ಕೋಲ ಅಂಗಳ ದಾಟಿ ಕಳುಲ್ಯಾಂಗ ಕೋಲ ಅಂಗಳ ದಾಟಿ ಕಳುಲ್ಯಾಂಗ ಕೋಲ ನಾಳೆ ನಗವರವನ ಗಂಡ ಕರಿಯಲಿ ಬಂದ ಬಂಡೆದ ಸೀರಿ ಮುಗದಿಲ್ಲ ಕೋಲ ಗೊಂಡೆದ ಸೀರಿ ಮುಗದಿಲ್ಲ ಕೋಲ ಗೊಂಡೆದ ಸೀರಿ ಮುಗದಿಲ್ಲ ಕೋಲ ಗೊಂಡೆದ ಸೀರಿ ಮುಗದಿಲ್ಲ ಕೋಲ ಬಂಡೆಯದ ಸೀರಿ ಮುಗದಿಲ್ಲ ನಮ್ಗ ವರವನ ಬಾಗಿಲ ದಾಟಿ ಕಳುಲ್ಯಾಂಗ ಕೋಲ ಬಾಗಿಲ ದಾಟಿ ಕಳುಲ್ಯಾಂಗ ಕೋಲ ಬಾಗಿಲ ದಾಟಿ ಕಳುಲ್ಯಾಂಗ ಕೋಲ ಬಾಗಿಲ ದಾಟಿ ಕಳುಲ್ಯಾಂಗ ಕೋಲ ಎಂದ ಬಂದ ಜಡನೆಂದ ಮಗವ ನೋಡಿ ನಿಂಬಿ ಅವನಕ ಗಜಗಟ್ಟೆ ಕೋಲ ಲಿಂಬಿಯವನಕ ಗದಗಟೆ ಕೋಲ ಲಿಂಬಿಯವನಕ ಗದಗಟೆ ಕೋಲ ಲಿಂಬಿಯನಿ ವನಕ ಗದಗಟಿ ನೇರಂಬಿ ಗೌರವನ ದಡಿ ಕುಮಸ ಕೋಲ ರಂಬಿ ಗೌರವನ ದಡಿ ಕುಮಸ ಕೋಲ ರಂಬಿ ಗೌರವನ ದಡಿ ಕುಬಸ ಕೋಲ ರಂಬಿ ಗೌರವನ ದಡಿ ಕುಬಸ ಕೋಲ ಆನೆ ಆನೆ ಮುಂದ ಆನೆಯ ಮಾರಿ ಮುಂದ ದಾನ ಗೌಡರ ಮಗ ಮುಂದ ಕೋಲ ದಾನ ಗೌಡರ ಮಗ ಮುಂದ ಕೋಲ ದಾನ ಗೌಡ